ಅಮ್ಮ ಅಮ್ಮ, ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗು. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕಾರ್ಯಕ್ರಮ ಮಣ್ಣಿನ ಮಗ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಸತೀಶ್ ಕುಮಾರ್ ಹುಡುಗಿಯವರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹೊಳ್ಕುಂದದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂಥ ಯುವಕರು. ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಹುದ್ದೆ ಬೇಕು, ವೈಟ್ ಕಾಲರ್ ಜಾಬೇ ನಮಗೆ ಇಷ್ಟ, ಮತ್ತು ಹೆಚ್ಚು ಶಿಕ್ಷಣ ಪಡೆದಷ್ಟು ಕೃಷಿಯಿಂದ ಬಹಳಷ್ಟು ದೂರ ಹೋಗ್ತಾ ಇರೋದನ್ನು ಗಮನಿಸುತ್ತೇವೆ. ಆದರೆ ಅತ್ಯುನ್ನತ ಶಿಕ್ಷಣ ಪದವಿಯನ್ನು ಪಡೆದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ರು ಕೂಡ ಅವರು ಕೃಷಿಯನ್ನ ಬಹಳ ಪ್ರೀತಿಯಿಂದ ನಡೆಸಿಕೊಂಡು ಇವತ್ತು ಕೃಷಿಕನಾಗಿ ಬೆಳೀತಾ ಇದ್ದಾರೆ. ಬಿಎಸ್ಸಿ ಎಲೆಕ್ಟ್ರಾನಿಕ್ಸ್ ಅನ್ನ ಮುಗಿಸಿ ಎಂಬಿಎ ಅನ್ನ ಮುಗಿಸಿ ಆನಂತರ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ವಿದೇಶದಲ್ಲಿ ಕೆಲಸಕ್ಕಿದ್ರೂ ಕೂಡ ಅವಕ್ಕೆಲ್ಲ ತಿಲಾಂಜಲಿ ಇತ್ತು. ಅವರು ಕೃಷಿಯತ್ತ ಮುಖ ಮಾಡಿರುವುದು ಬಹಳ ಆಶಾದಾಯಕವಾಗಿರತಕ್ಕಂಥ ಬೆಳವಣಿಗೆ. ನಮ್ಮಲ್ಲಿ ಎಷ್ಟೋ ಜನ ಶಿಕ್ಷಣವಂತರು ಕೃಷಿ ಮಾಡೋದು ಒಂದು ರೀತಿಯಲ್ಲಿ ಕೀಳರಿಮೆ ಅಂತ ತಿಳ್ಕೊಂಡ್ರೆ, ನಮ್ಮ ಸತೀಶ್ ಕುಮಾರ್ ಹುಡುಗಿಯವರು ಅದಕ್ಕೆ ಬಹಳ ಒಂದು ಅಪವಾದವಾಗಿ ಬಹಳಷ್ಟು ದೊಡ್ಡ ಒಂದು ಕೃಷಿಯಲ್ಲಿ ಸಾಧನೆ ಮಾಡ್ತಾ ಇರೋದನ್ನ ನಾವು ಗಮನಿಸುತ್ತೇವೆ. ಸತೀಶ್ ಕುಮಾರ್ ಹುಡುಗಿಯವರೇ ನಮಸ್ಕಾರ. ನಮಸ್ಕಾರ. ಈಗ ನೀವು ಇಷ್ಟು ದೊಡ್ಡ ಹುದ್ದೆ, ಇಷ್ಟು ಸ್ಥಾನಮಾನ, ಹವಾನಿಯಂತ್ರಿತ ಕೊಠಡಿ ಎಲ್ಲ ಇದ್ದುಕೊಂಡು ಕೂಡ ಅದೆಲ್ಲವನ್ನ ಬಿಟ್ಟು ಕೃಷಿಯತ್ತ ಮನಸ್ಸು ಮಾಡಲಿಕ್ಕೆ ಏನು ಪ್ರೇರಣೆ ಅಂತ? ಕೃಷಿಯಲ್ಲಿ ನ್ಯಾಚುರಲ್ ಗಾಳಿ, ನ್ಯಾಚುರಲ್ ಇದ್ರಲ್ಲಿ, ನ್ಯಾಚುರಲ್ ಎನ್ವೈರನ್ಮೆಂಟ್ ಅಲ್ಲಿ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಪ್ರಕೃತಿ ಸಹಜವಾದ ಬದುಕು ಮಾಡಬೇಕಂತ ತುಂಬಾ ಆಸೆ ಇತ್ತು. ನಾನು ಹೊರದೇಶದಿಂದ ಕೆಲಸ ಮಾಡಿದೆ, ಇಂಡಿಯಾದಲ್ಲೂ ಕೆಲಸ ಮಾಡಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡಿದೆ. ನನಗೆ ಎಷ್ಟು ದುಡ್ಡು ಬಂದಿದ್ರೇನು ನನಗೆ ಆ ಇದು ಇರಲಿಲ್ಲ, ಜಾಸ್ತಿ ತೃಪ್ತಿ ಸಮಾಧಾನ ಇರಲಿಲ್ಲ, ತೃಪ್ತಿ ಇರಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡ್ತಿದ್ದೆ, ಎಷ್ಟು ದುಡ್ಡು ಬಳಸಿದ್ರೇನು ತೃಪ್ತಿ ಇಲ್ಲ, ನಿದ್ರೆ ಕರೆಕ್ಟ್ ಆಗಿ ಬರಲ್ಲ, ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾನೆ ಇರಬೇಕು. ಒಂದು ಸಹಜ ಸಿಂಪಲ್ ಸಹಜ ಲೈಫ್ ಸ್ಟೈಲ್ ಆಗ್ತಾ ಇರಲಿಲ್ಲ. ಮತ್ತೆ ಒಂದೇ ರೀತಿಯ ಕೆಲಸ, ಒಂದೇ ರೀತಿಯ ಕೆಲಸ 15 ವರ್ಷದಿಂದ ಅದೇ ಕೆಲಸ ಅದೇ ಮಾಡ್ಕೊಂಡು ಬೇಜಾರಾಗೋಗಿತ್ತು. ಸೊ ಅದಕ್ಕೆ ನಮ್ ತಂದೆಯವರು ಚಿಕ್ಕವಂದಿದ್ದಾಗ ಕೃಷಿಯನ್ನ ಮಾಡ್ತಿದ್ರು. ಆದ್ಮೇಲೆ ಅವರು ಗುಲ್ಬರ್ಗ ಬಂದು ಅವರು ಪೋಷಿಸಿದ್ರು. ಸೊ ಅವರು ಇಲ್ಲೇ ಕೆಲಸ ಮಾಡಿದ್ರು. ಬಟ್ ಆದ್ರೆ ಅವ್ರಿಗೆ ಚಿಕ್ಕವರಿಂದ ಕೃಷಿಯನ್ನ ಮಾಡಿದ್ರು, ತುಂಬಾ ನಾಲೆಜ್ ಇತ್ತು, ಅವ್ರು ತುಂಬಾ ಹೇಳ್ತಿದ್ರು ನನಗೆ. ಸೊ ಅವರು ನಾನು US ಇಂದ ವಾಪಸ್ ಬಂದ ಮೇಲೆ ಎಲ್ಲಾ ರಾಜೀನಾಮೆ ಕೊಟ್ಬಿಟ್ಟು, ಇಲ್ಲ ನಂಗೆ ಬೇಜಾರಾಯ್ತು, ಏನ್ ಮಾಡ್ಲಿ, ನಾನು ಇಂಡಿಯಾದಲ್ಲೂ ಬಂದು ಕೆಲಸ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ, ಆಮೇಲೆ ನನ್ಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ದುಬೈಯಲ್ಲೂ ಕೆಲಸ ಮಾಡ್ತಿದ್ದೆ, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆವಾಗ ತುಂಬಾ ಮಾತ್ರೆಗಳು ತಗೊಳ್ಳೋದು ಅದು ಇದು ಆಗ್ತಾನೆ ಇರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇಷ್ಟು ಕೆಲಸ ಮಾಡಿದ್ರೆ ದುಡ್ಡು ಬಂದ್ರೇನು ಏನು ಇಲ್ಲ, ನನಗೆ ನೆಮ್ಮದಿನೇ ಇಲ್ಲ, ಏನ್ ಮಾಡ್ಲಿ ಅಂತ ವಾಪಸ್ ಬಂದ್ಬಿಟ್ಟೆ. ನಮ್ ತಂದೆ ಕೇಳಿದೆ ಈ ತರ ಏನ್ ಮಾಡ್ಲಿ, ನನ್ ಕೃಷಿ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ, ಸಿಂಪಲ್ ಲೈಫ್ ಸ್ಟೈಲ್ ಇರುತ್ತೆ ಅಂತ ಅನ್ಕೊಂಡೆ, ಮಾಡೋಣ ಅಂತ ನಮ್ ತಂದೆ ತುಂಬಾ ಪ್ರೋತ್ಸಾಹ ಕೊಟ್ರು. ನೀವು ಎಲ್ಲಿ ಎಜುಕೇಶನ್ ಪಡೆದದ್ದು? ಎಲ್ಲಿ? ನಾನು ಗ್ರಾಜ್ಯುಯೇಷನ್ ನಾನು ಗುಲ್ಬರ್ಗದಲ್ಲಿ ಮಾಡಿದೆ, MBA ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಾಡ್ಕೊಂಡೆ. ಅದಾದ್ಮೇಲೆ ದೊಡ್ಡ ದೊಡ್ಡ ಕಂಪ್ನಿಲೆಲ್ಲ ಕೆಲಸ ಮಾಡಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಎಷ್ಟು ವರ್ಷ ಅಮೆರಿಕದಲ್ಲಿ ಇದ್ರಿ? ಅಮೆರಿಕದಲ್ಲಿ 3 ವರ್ಷ ಇದೆ, ದುಬೈಯಲ್ಲಿ 1.5 ವರ್ಷ ಇದೆ. ದುಬೈ ಲಾಸ್ಟ್ ಸ್ಟೇಂಟ್. ಅದಾದ್ಮೇಲೆ 2018 ಮಾರ್ಚ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಕೃಷಿಯನ್ನ ಸ್ಟಾರ್ಟ್ ಮಾಡಿದೆ. ತಾಂತ್ರಿಕ ಬದುಕು ಬೇಡ, ಕೃಷಿ ಬದುಕು ಬೇಕು ಅಂತ ಬಂದ್ರಿ ಊರಿಗೆ ಅಲ್ವಾ. ಈಗ ಯಾವುದೇ ಒಂದು ಫೀಲ್ಡ್ ಗೆ ಪ್ರವೇಶ ಮಾಡಬೇಕಾದ್ರೂ ನಾಲೆಜ್ ಇರಬೇಕಾಗ್ತದೆ, ಒಂದು ಜ್ಞಾನ ಅಂತ ಇರಬೇಕಾಗ್ತದೆ. ನೀವೊಬ್ಬ ತಾಂತ್ರಿಕವಾಗಿ ಬಹಳಷ್ಟು ಪರಿಪಕ್ವವಾದಂತ ಒಬ್ಬ ವ್ಯಕ್ತಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು, ಒಮ್ಮೆಲೆ ಕೃಷಿ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಆ ರೀತಿಯ ಗೊಂದಲಗಳು, ಆ ಕೃಷಿಗೆ ಹೊಂದಿಕೊಳ್ಳುವಂತ ಒಂದು ಮನಸ್ಥಿತಿ ಹೇಗೆ ನಿರ್ಮಾಣ ಆಯ್ತು ಅಂತ? ಚಿಕ್ಕವರಿಂದಾಗ ನಾನು ಆವಾಗ ಆವಾಗ ನಮ್ಮ ಹೊಲಕ್ಕೆ ಹೋಗೋದು, ಹೊಳಕುಂದಕ್ಕೆ ಹೋಗ್ತಾ ಇರ್ತಿದ್ದೆ. ಇವಾಗ ವರ್ಷಕ್ಕೊಮ್ಮೆ ರಾಶಿ ನಡೀತಾ ಇರ್ತಿತ್ತು, ಸೊ ರಾಶಿಗೆ ಹೋಗ್ತಿದ್ದೆ. ಸೊ ಚಿಕ್ಕವರಿಂದ ಆವಾಗ ಆವಾಗ ನನ್ ಕ್ಲೋಸ್ ಅಲ್ಲಿ ಇದ್ದೆ, ಕೃಷಿ ಬದುಕಿಗೆ ಕ್ಲೋಸ್ ಅಂದ್ರೆ ನನ್ಗೆ ನಾಲೆಜ್ ಇತ್ತು, ಈ ತರ ಬೆಳೆಯುತ್ತೆ, ಈ ತರ ಆಗುತ್ತೆ, ಈ ತರ. ನಮ್ ತಂದೆಯವರು ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು, ಯಾವಾಗ್ಲೂ ಹೇಳ್ತಿದ್ರು. ನಾನು ನಮ್ ತಂದೆಯವ್ರು ಯಾವಾಗ್ಲೂ ನನ್ನ ಹತ್ರ ತುಂಬಾ ಹೇಳ್ತಿದ್ರು ಎಲ್ಲ. ಸೊ ಅದು ನಾಲೆಜ್ ಎಲ್ಲೋ ಇತ್ತು ಒಂದ್ ಕಡೆಯಲ್ಲಿ. ನಮ್ ಊರಿದೆ, ನಮ್ ಊರಿದ ಹೆಮ್ಮೆ, ನಮ್ ಊರಿರ್ತದೆ, ನಮ್ ಊರಲ್ಲಿ ಹೋಗಿ ಕೆಲಸ ಮಾಡ್ಬೇಕು, ನಮ್ ಊರ್ ಚೆನ್ನಾಗಿ ಇದು ಮಾಡ್ಬೇಕು, ನಾನ್ ಕೃಷಿ ಮಾಡ್ಬೇಕು, ಯಾವ್ದೋ ಒಂದ್ ಕಾರ್ನರ್ ಅಲ್ಲಿ ನನ್ನ ತಲೆಯಲ್ಲಿ ಇತ್ತು. ಸೊ ಅದನ್ನ ಇವಾಗ ಇಷ್ಟು ಬೇಜಾರಾಗ್ಬಿಟ್ಟು ಬಂದಿದ್ದೆ ಹೊರದೇಶದಿಂದ, ಆಮೇಲೆ ಯೋಚನೆ ಮಾಡಿ ನನ್ನ ತಂದೆ ಕೇಳಿದೆ, ಇಲ್ಲ ನೀನು ಆರಾಮಾಗಿ ಮಾಡ್ಕೋತೀಯ, ಮಾಡ್ಕೋಬಹುದು. ಎಷ್ಟೆಕರೆ ಭೂಮಿ ಇದೆ ನಿಮಗೆ? ನಮ್ಮ ಹತ್ರ 12 ಎಕರೆ ಜಮೀನ್ ಇದೆ, ಮತ್ತೆ ಇನ್ನೊಂದು 10 ಎಕರೆ ನಾನು ಲೀಸ್ ಹಾಕೊಂಡಿದ್ದೀನಿ. ನೀರಾವರಿ ಪ್ರದೇಶ? ನೀರಾವರಿ ಪ್ರದೇಶ, ಒಂದು 5 ಎಕರೆ ನೀರಾವರಿ ಮಾಡ್ಕೊಂಡಿದ್ದೀನಿ, 2 ಬೋರ್ವೆಲ್ ಹಾಕ್ಸಿದ್ದೀನಿ. ಬೋರ್ವೆಲ್ ಹಾಕ್ಸ್ಬಿಟ್ಟು ಅದೊಂದು 5 ಎಕರೆ ನೀರಾವರಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 7 ಎಕರೆ ರೇನ್ಫೆಡ್ ಇದೆ, ಮಳೆ ಆಶ್ರಿತ ಬೆಳೆ ಭೂಮಿ. ಈಗ ನೀವು ನಿಮ್ಮ ಈ ಜಮೀನಿನಲ್ಲಿ ಏನೇನು ಮಾಡ್ತಾ ಇದ್ದೀರಿ ಸತೀಶ್ ಅವರೇ? ಇವಾಗ ನಾನು ಮಳೆ ಆಶ್ರಿತ ಬೆಳೆಯಲ್ಲಿ ತುವರ್ ದಾಲ್ ಮಾಡ್ತೀನಿ. ತೊಗರಿ 7 ಎಕರೆ ತೊಗರಿ ಮಾಡ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿರುತ್ತೆ. ಆಮೇಲೆ ಮಿಕ್ಕಿದ್ದು 5 ಎಕರೆಯಲ್ಲಿ ಈರುಳ್ಳಿ ಹಾಕ್ತೀನಿ. ಆಮೇಲೆ ಈರುಳ್ಳಿ ಮುಗಿದ್ಮೇಲೆ ಕಲ್ಲಂಗಡಿ ಹಾಕ್ತೀನಿ, ಕಲ್ಲಂಗಡಿ ಆದ್ಮೇಲೆ ಸಿಹಿ ಮೆಕ್ಕೆಜೋಳ ಹಾಕ್ತೀನಿ. ಆಮೇಲೆ ವಿವಿಧ ತಳೆ ಮಿಶ್ರ ಬೆಳೆ ಮಾಡ್ತಾ ಇರ್ತೀನಿ. ಆಮೇಲೆ ವರ್ಷಕ್ಕೆ ನಾನು ಹೊಸ ಹೊಸ ಬೆಳೆಯನ್ನ ಬೆಳೆಯೋದು ನೋಡ್ತಾ ಇರ್ತೀನಿ. ಒಂದು 1/2 ಎಕರೆ ಸುಮ್ನೆ ಸೆಪರೇಟ್ ಆಗಿ ತೆಗೆದಿಟ್ಟಿರ್ತೀನಿ, ಅದಕ್ಕೆ ಯಾವ್ದಾದ್ರು ಹೊಸ ಪ್ರಯೋಗ ರೀತಿಯಲ್ಲಿ ಒಂದ್ 1/2 ಎಕರೆ ಪ್ರಯೋಗಕ್ಕಾಗಿ ಇಡೋದು. ಸೊ ಈ ವರ್ಷ ನಮ್ ಪ್ರದೇಶದಲ್ಲಿ ಬೀನ್ಸ್ ಮತ್ತೆ ಬೀಟ್ರೂಟ್ ಮಾಡಿದಿರ ನೀವು? ಅದು ಮಾಡಿದ್ದೀನಿ, ಪ್ರಯೋಗ ಸ್ತರದಲ್ಲಿ ಮಾಡಿದ್ದೀನಿ. ವರ್ಷಕ್ಕೊಮ್ಮೆ ನಾನು ಹೊಸ ಹೊಸದು ನಮ್ ಪ್ರದೇಶದಲ್ಲಿ ಆಗುತ್ತೋ ಇಲ್ವೋ, ಹೇಗಾಗುತ್ತೆ, ನಮ್ ಹವಾಮಾನಕ್ಕೆ ಬೆಳೆ ಹೇಗೆ ಬರುತ್ತೆ, ರಾಶಿ ಮಾಡಿದಾಗ ಈಲ್ಡ್ ಕರೆಕ್ಟ್ ಆಗಿ ಬರುತ್ತೆ, ಅದೆಲ್ಲ ಸ್ಟಡಿ ಮಾಡ್ತೀನಿ. ಅದು ಸ್ಟಡಿ ಮಾಡಿದ್ಮೇಲೆ ಮುಂದಿನ ವರ್ಷ ಅದನ್ನ ಬೆಳೆ ತೆಗಿಯಕ್ಕೆ ಪ್ರಯತ್ನ ಮಾಡಿ. ಈಗ ಮಿಶ್ರ ಬೆಳೆ ಮಾಡ್ತೀರಿ ಅಂತ ಹೇಳಿದ್ರಿ, ನೀವು ತಾಂತ್ರಿಕ ವಿಭಾಗದಲ್ಲಿದ್ದವರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು, ಈಗ ಒಮ್ಮೆಲೆ ಹೊಲಕ್ಕೆ ಬಂದಾಗ ಇದಕ್ಕೆ ಬೇಕಾಗಿರತಕ್ಕಂತ ಕೃಷಿಗೆ ಸಂಬಂಧಪಟ್ಟಂತೆ ಆ ತಾಂತ್ರಿಕತೆ, ಆ ಕೃಷಿ ವಿಧಾನಗಳು, ಅದರ ರೋಗ ನಿಯಂತ್ರಣ, ಇದಕ್ಕೆಲ್ಲ ಕೃಷಿ ವಿಜ್ಞಾನ ಕೇಂದ್ರದ್ದು ಏನಾದ್ರೂ ಸಹಾಯವನ್ನು ಪಡಿತಾರೆ? ಕೃಷಿ ವಿಜ್ಞಾನ ಕೇಂದ್ರದಿಂದ ತುಂಬಾ ಸಹಾಯ ಇರ್ತದೆ. ನಮ್ಮ ರಾಜು ತೆಗೆಳಿಸುವವರು ಡಾಕ್ಟರ್ ವಾಸು ಅಂತ ಇದ್ದಾರೆ, ಮತ್ತೆ ಜೈರಾಮ್ ಅಂತ ಇರ್ತಾರೆ, ಯಾವಾಗ್ಲೂ ಅವ್ರಿಗೆ ಭೇಟಿ ಆಗ್ತಾ ಇರ್ತೀನಿ, ಅವರಿಂದ ಕಲಿತಾ ಇರ್ತೀನಿ. ಯಾವಾಗ್ಲೂ ಭೇಟಿ ಆಗಕ್ಕಾಗಿಲ್ಲ ಅಂತಂದ್ರೆ ಕರೆ ಮಾಡ್ತೀನಿ ಮೊಬೈಲ್ ಅಲ್ಲಿ. ಸೊ ಅವ್ರ ತುಂಬಾ ಹೆಲ್ಪ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಾನ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಭೇಟಿ ಆದೆ, ಸಾಯಿಲ್ ಟೆಸ್ಟಿಂಗ್ಸ್ ಎಲ್ಲ ಮಾಡಿದೆ. ಸೊ ಎಲ್ಲಾ ಕೆಲಸಕ್ಕೂ ಒಂದು ವಿಧಾನ ಇರುತ್ತೆ. ಸೊ ಅದು ಟೆಕ್ನಿಕಲ್ ವಿಧಾನ ಇತ್ತು ನನ್ನ ಹತ್ರ ನಾಲೆಜ್, ಬಟ್ ಅದೇ ವಿಧಾನ ನಾನು ಕೃಷಿಯಲ್ಲೂ ಅಳವಡಿಸ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು 1/2 ಎಕರೆ ಹೇಗೆ ಟೆಸ್ಟಿಂಗ್ಗೋಸ್ಕರ ಇಟ್ಟಿದ್ದೀನಿ, ಸೊ ಅದೇ ತರ ಮಾಡ್ತಾ ಹೋಗ್ತೀನಿ. ಸತೀಶ್ ಅವರು, ಈಗ ಬಹಳ ಮುಖ್ಯವಾಗಿ ಒಮ್ಮೆಲೆ ನೀವು ತಾಂತ್ರಿಕ ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಬಂದಾಗ ನೀವು ಈ ರೀತಿಯ ತಂತ್ರಜ್ಞಾನಗಳನ್ನ ತಿಳಿದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಹಳ ತೃಪ್ತಿ ಅಂತ ಅನಿಸ್ತದೆ ಹೇಗೆ ನಿಮ್ಗೆ? ನೀವು ಅಲ್ಲಿ ಬಹಳ ನನಗೆ ಬೇಜಾರಾಗ್ತಾ ಇತ್ತು, ಒಂದು ರೀತಿಯ ಸಮಾಧಾನ ಇರಲಿಲ್ಲ ಅಂತ ಹೇಳಿದ್ರಿ. ನನಗೆ ನಾನು ಹೊರದೇಶದಲ್ಲಿ ಕೆಲಸ ಮಾಡಿದಾಗ, ಇಂಡಿಯಾದಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದಾಗ ನನ್ನ ನಿದ್ರೆ ಮಾಡೋದು ದಿನದಲ್ಲಿ ಒಂದು 5 ಗಂಟೆ ನಿದ್ರೆ ಮಾಡ್ತಿದ್ದೆ. ಇವಾಗ 9 ಗಂಟೆ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದೆ. ಇದಕ್ಕಿಂತ ಜಾಸ್ತಿ ನೆಮ್ಮದಿ ಕೊಟ್ಟಿದೆ ಅನ್ನೋದು ನೆಮ್ಮದಿ ಕೊಟ್ಟಿದೆ, ನಿದ್ರೆ ಬರ್ತಾ ಇದೆ, ಆರಾಮಾಗಿ ಇರ್ತಾ ಇದೆ. ಈಗ ಸತೀಶ್ ಅವರೇ, ನೀವು ಬೇರೆ ಬೇರೆ ಬೆಳೆಯನ್ನ ಮಾಡ್ತಾ ಇದ್ರಿ, ಒಂದೇ ಬೆಳೆಗೆ ಯಾಕೆ ಹೋಗ್ಲಿಲ್ಲ, ಏನ್ ಕಾರಣ? ಒಂದೇ ಬೆಳೆ ಮಾಡಿದ್ರೆ ಒಂದೊಂದ್ಸಲ ನಮ್ಗೆ ಆದಾಯ ಕಡಿಮೆ ಆಗುತ್ತೆ. ಈ ಪ್ರಕೃತಿ ವಿಕೋಪ ಇರುತ್ತೆ, ಜಾಸ್ತಿ ಮಳೆ ಬಂದ್ರೆ ಹಾರ್ವೆಸ್ಟ್ ಕಡಿಮೆ ಆಗುತ್ತೆ, ಅದಕ್ಕೆ ನಾನು ಮಿಶ್ರ ಬೆಳೆ ಮಾಡ್ತಾ ಇರ್ತೇನೆ. ತೊಗರಿಯನ್ನು ಬಹಳ ಮುಖ್ಯವಾಗಿ ಈಗ ಮಾಡ್ತಾ ಇದ್ದೀರಿ, ತೊಗರಿಯಲ್ಲಿ ಇರುವಂತ ಅನುಭವ ಹೇಳ್ರಿ, ಹೇಗೆ ಅದು ಉತ್ತಮ ಫಸಲು ತೆಗೆಯುದು ಹೇಗೆ ಅಂತ ನೀವು ಮಾಡಿದ್ರಿ? ತೊಗರಿಯಲ್ಲಿ ನಾನು ಜಾಸ್ತಿ ಏನು ಇದು ಮಾಡ್ತಾ ಇಲ್ಲ, ಅದು ವರ್ಷಕ್ಕೆ ಹೇಗೆ ಬೆಳೆಯುತ್ತೆ ಹಾಗೆ ಬೆಳೀತಾ ಇರ್ತದೆ. ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಈರುಳ್ಳಿ, ಕಲ್ಲಂಗಡಿ. ಕಲ್ಲಂಗಡಿಯಲ್ಲಿ ತುಂಬಾ ಕಾನ್ಸಂಟ್ರೇಟ್. ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿಯ ಒಂದು ಬೆಳೆ ಕೈಕೊಟ್ಟಿದೆ ರೈತರಿಗೆ. ಬಹಳಷ್ಟು ವ್ಯಾಪಕವಾಗಿರ್ತಕ್ಕಂಥ ಮಳೆಯಿಂದಾಗಿ ಹಾನಿ ಸಂಭವಿಸಿದೆ, ಮತ್ತೆ ಬೆಳೆದ್ರೂ ಕೂಡ ಬಹಳಷ್ಟು ಕೈಗೆ ಹತ್ತಲಿಲ್ಲ ಅಂತ ಇದೆ. ಹೌದು. ಈ ಈರುಳ್ಳಿಯ ಒಂದು ಕೃಷಿಯ ಬಗ್ಗೆ ಹೇಳಿ, ಹೇಗೆ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ ಅಂತ. ಇವಾಗ ನನ್ನ ಹತ್ರ ನಾನು ಲಾಸ್ಟ್ ವರ್ಷಕ್ಕೊಮ್ಮೆ ನಾನು ಒಂದು ಮೋಟೋ ಇರುತ್ತೆ, ಈ ವರ್ಷ ಈ ಬೆಳೆಗೆ ಈ ತರ ಮಾಡಬೇಕು ಅಂತ. ಅಂದ್ರೆ ಯಾವ ತರ ದುಡ್ಡು ಹಾಕೋದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಬೆಳೆಗೆ ಬೇಕಾಗುವಂತ ಖರ್ಚು ವೆಚ್ಚ. ಲಾಸ್ಟ್ ಇಯರ್ ಬೆಳೆಗೆ ಬೇಕಾದಂತ ಖರ್ಚು ವೆಚ್ಚನ ಕಡಿಮೆ ಮಾಡೋದು ನನ್ನ ಉದ್ದೇಶ ಆಯ್ತು. ಸೊ ಅದನ್ನ ಎವ್ರಿ ಇಯರ್ ಒಂದೊಂದು ಉದ್ದೇಶ ಇಟ್ಕೊಂಡು ಬರ್ತಾ ಇದೆ. ಈರುಳ್ಳಿ ಜಾಗದಲ್ಲಿ, ಜಮೀನಲ್ಲಿ ಇದೆ ಈ ಈರುಳ್ಳಿ? ನನ್ನ ಜಮೀನಲ್ಲಿ 2.5 ಎಕರೆ ಇದೆ, ನಾನು ಲೀಸ್ ಜಮೀನಲ್ಲಿ ಒಂದು 5 ಎಕರೆ ಇದೆ. ಅಂದ್ರೆ 7.5 ಎಕರೆಯಲ್ಲಿ ಈರುಳ್ಳಿ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿಯಲ್ಲಿ ನಾನು ಸುಮಾರು 4 ವರ್ಷದಿಂದ ಅದು ಪ್ರತಿ ಕೆಜಿಗೆ ಬೇರೆಯವರು 10 ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಖರ್ಚು ಮಾಡಿದ್ರೆ ನಾನು ಬರೀ 2 ರೂಪಾಯಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಸಾಧ್ಯ ಅಂತಂದ್ರೆ, ಇವಾಗ ಈರುಳ್ಳಿಯನ್ನು ಸೀಡ್ಲಿಂಗ್ಸ್ ಮಾಡಿಬಿಟ್ಟು ಆಮೇಲೆ ಟ್ರಾನ್ಸ್ಪ್ಲಾಂಟ್. ಎಲ್ಲಿಂದ ತರ್ತೀರಿ ಇದಕ್ಕೆ ಬೇಕಾದಂತ ಬೀಜಗಳು? ಬೀಜಗಳು ನಮ್ಮ ಹತ್ರ ತಯಾರಿಸ್ಕೋತೀವಿ. ಸೊ ನಾವೇ ಸೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ ವೆರೈಟಿಗಳು ಏನಾದ್ರೂ ಇದೆ? ವೆರೈಟಿ ಇದೆ, ಪುನಃ ತುಂಬಾ ವೆರೈಟಿ ಇದೆ. ರೆಡ್ ಇದೆ, ಆಮೇಲೆ ಪಿಂಕ್ ಬರುತ್ತೆ, ಆಮೇಲೆ ಗೌರಾನ್ ಬರುತ್ತೆ. ಸೊ ಪುನಃ ಪುರುಸಂಗಿ ಇದೆ. ಸೊ ತುಂಬಾ ವೆರೈಟೀಸ್ ಇದೆ. ಇಷ್ಟೆಲ್ಲ ನೀವೇ ಮಾಡ್ತೀರಿ? ನಾನು 2 ವೆರೈಟಿ ಮಾಡ್ತೀನಿ. ಯಾವ್ದೆಲ್ಲ? ನಮ್ಮ ಹತ್ರ ಪುನಃ ಪುರುಸಂಗಿ ಇರುತ್ತೆ, ಆಮೇಲೆ ಜವಾರಿ ಲೋಕಲ್ ತಳಿ ಇರುತ್ತಲ್ಲ ಅದು. ಈ ಪುನಃ ಪುರುಸಂಗಿಯದ್ದು ವಿಶೇಷತೆ ಏನು, ಹೇಗೆ ಅದು, ಯಾವ ರೀತಿ ರೈತರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತ ಒಂದು? ಪುನಃ ಪುರುಸಂಗಿ ಈಲ್ಡ್ ಜಾಸ್ತಿ ಕೊಡುತ್ತೆ. ಆಮೇಲೆ ನಮ್ದು ಜವಾರಿ ಏನ್ ಬೆಳಿತೀವಲ್ಲ ಅದು ಈಲ್ಡ್ ಚೆನ್ನಾಗಿರುತ್ತೆ, ರೋಗ ಜಾಸ್ತಿ ಬರಲ್ಲ, ಸ್ಪ್ರೇಗಳೆಲ್ಲ ಕಡಿಮೆ ಆಗುತ್ತೆ. ಎಷ್ಟು ಅವಧಿಯಲ್ಲಿ ಬರ್ತದೆ ಇದಕ್ಕೆ? ಪುನಃ ಪುರುಸಂಗಿ ಬಂದ್ಬಿಟ್ಟು 120 ದಿವಸ. 3 ತಿಂಗಳು? 3 ತಿಂಗಳು. ಅದು 4 ತಿಂಗಳು? 4 ತಿಂಗಳಾಗುತ್ತೆ. 4 ತಿಂಗಳು ಮತ್ತೆ ಸೀಡ್ಲಿಂಗ್ಸ್ ಮಾಡೋಕೆ 45 ದಿವಸ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ 120 ದಿವಸ. ಸೊ ನಮ್ ಜವಾರಿ ಬಂದ್ಬಿಟ್ಟು 90 ದಿವಸದಲ್ಲಿ ಬಂದ್ಬಿಡುತ್ತೆ. 3 ತಿಂಗಳಲ್ಲಿ? 3 ತಿಂಗಳಲ್ಲಿ. ಆಮೇಲೆ ಟ್ರಾನ್ಸ್ಪ್ಲಾಂಟ್. ಫಸಲು ಯಾವ್ದು ಹೆಚ್ಚು ಕೊಡ್ತದೆ? ಫಸಲು ಪುನಃ ಪುರುಸಂಗಿ ಹೆಚ್ಚು ಕೊಡುತ್ತೆ. ಈಗ ಈ ರೀತಿಯಾಗಿ ಪುನಃ ಪುರುಸಂಗಿ ಆಗಿರ್ಬೋದು ಅಥವಾ ಜವಾರಿ ಆಗಿರ್ಬೋದು, ಸಾಕಾಣಿಕೆ ಬಹಳ ಮುಖ್ಯ ಇರ್ತದೆ. ಅದರದ್ದು ರೋಗ ನಿಯಂತ್ರಣ ಮಾಡೋದು, ಅದು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಫಸಲು ತಗೊಳ್ಬೇಕಾದ್ದು ಭಾರಿ ಮುಖ್ಯವಾದಂತ ಒಂದು ಪ್ರಯತ್ನ. ಅದು ಯಾವ ರೀತಿ ಮಾಡ್ತೀರಿ ಅದಕ್ಕೆ? ಇವಾಗ ಹತೋಟಿ ಅಂತ, ರೋಗ ಹತೋಟಿಯನ್ನ ನಾನು ಇನಿಷಿಯಲಿ ಫಸ್ಟ್ ಎಲ್ಲ ನೀಮಾಸ್ತ್ರ ಇವೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ನೀವು ರಾಸಾಯನಿಕ ಮಾಡ್ತೀನಿ, ಬಟ್ ರಾಸಾಯನಿಕ ಮಾಡೋದು ಮುಂಚೆ ನಾನು ಸ್ಟಾರ್ಟ್ ಮಾಡೋದು ಎಲ್ಲ ಸಾವಯವ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಇನಿಷಿಯಲ್ ಡೇ ಬೆಳೆದ್ಮೇಲೆ 20 ದಿವಸ, 25ನೇ ದಿವಸ, ಹಂತ ಹಂತವಾಗಿ ನಾನು ಮೇಲೆ ಸ್ಪ್ರೇ ಮಾಡೋದು ನೀಮಾಸ್ತ್ರ ಯೂಸ್ ಮಾಡ್ತೀನಿ. ಹೌದು. ಸೊ ಅದನ್ನ ಪ್ರಿವೆಂಟಿವ್ ಆಗಿ ನೀವು ಯೂಸ್ ಮಾಡ್ತಾ ಹೋದ್ರೆ ಬೇವಿನ ರಸ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ನಾವು ಮಾಡ್ಕೋಬಹುದು. ಸೊ ಅದು ಬೇವಿನ ರಸ ಪ್ರಿವೆಂಟಿವ್ ಆಗಿ ಯೂಸ್ ಮಾಡ್ತೀನಿ. ಇವಾಗ ಅದು ಯಾವ್ದನ್ನ ಹತೋಟಿ ಮಾಡ್ತದೆ ಬೇವಿನ ರಸ? ಬೇವಿನ ರಸ ಎಲ್ಲಾ ರೋಗಕ್ಕೂ ಹತೋಟಿ ಮಾಡುತ್ತೆ. ಕೀಟಗಳು ಕೂಡಕ್ಕೂ ಬಿಡಲ್ಲ, ಆಮೇಲೆ ಫಂಗಸ್ ಆಗೋದಕ್ಕೂ ಬಿಡಲ್ಲ. ಸೊ ಯಾವ್ದು ಮುಖ್ಯವಾಗಿ ಈ ಈರುಳ್ಳಿ ಬೆಳೆಗೆ ಬರುವಂತ ರೋಗಗಳು? ಬ್ಲೈಟ್ ಬರುತ್ತೆ, ಆಮೇಲೆ ಪರ್ಪಲ್ ಬ್ಲಾಚ್ ಅಂತ ಇದೆ, ಅದು ಮಳೆಗಾಲದಲ್ಲಿ ತುಂಬಾ ಬರುತ್ತೆ. ಆಮೇಲೆ ನವೆಂಬರ್ ಆದ್ಮೇಲೆ ರೋಗ ತುಂಬಾ ಕಡಿಮೆ ಇರುತ್ತೆ. ಸೊ ಆತರ ಏನ್ ಸ್ಪ್ರೇ ಬೇಕು, ಬಟ್ ಮಳೆಗಾಲದಲ್ಲಿ ಜೂನ್ ಅಲ್ಲಿ ಬೆಳೆಯಬೇಕಾದ್ರೆ ಪರ್ಪಲ್ ಬ್ಲಾಚ್, ಬ್ಲೈಟ್ ಇದು ಜಾಸ್ತಿ ಬಂದಾಗ ಏನಾಗ್ತದೆ? ಪರ್ಪಲ್ ಬ್ಲಾಚ್ ಬಂದ್ಮೇಲೆ ಎಲೆ ಮೇಲೆ ಪ್ಯಾಚಸ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಎಲೆಯನ್ನು ತಿಂದ್ಬಿಡ್ತದೆ, ಎಲೆ ಮೇಲೆ ಕೀಟ ಕೂತ್ಬಿಟ್ಟು ರಸವನ್ನ ಹೀರ್ಕೊಳ್ತದೆ. ರಸ ಹೀರ್ಕೊಂಡ್ಬಿಟ್ರೆ ಆ ಎಲೆಯಲ್ಲೇ ಶಕ್ತಿ ಇರುತ್ತೆ ಗಡ್ಡೆ ಬೆಳೆಯಕ್ಕೆ. ಎಲೆಯಲ್ಲೇ ಇದ್ದಿರೋ ಶಕ್ತಿಯನ್ನ ಹೀರ್ಬಿಟ್ರೆ ಗಡ್ಡೆ ಬೆಳೆಯಲ್ಲ. ಆಮೇಲೆ ಮಳೆಗಾಲದಲ್ಲಿ ಇನ್ನೊಂದೇನಂತಂದ್ರೆ ಜಾಸ್ತಿ ಮಳೆ ಬಂದ್ರೆ ಬಲ್ಬ್ ರಾಟಿಂಗ್ ಅಂತೀವಿ, ಏನಾಗುತ್ತೆ ಈರುಳ್ಳಿ ಒಳಗಡೆ ಜಮೀನಲ್ಲಿ ಕೊಳಿತಾ ಹೋಗುತ್ತೆ, ಹುಳುಗಳು ಬರುತ್ತೆ, ಆ ಹುಳುಗಳು ಬಂದ್ಮೇಲೆ ಹುಳುಗಳು ತಿಂತಾ ಹೋಗುತ್ತೆ. ಸೊ ಈ ವರ್ಷ ಇದು ತುಂಬಾ ಪ್ರಾಬ್ಲಮ್ ಆಗಿತ್ತು ರೈತರಿಗೆ. ಅದಕ್ಕೆ ನಾನು ನೀಮ್ ಪೌಡ್ರು ಸಲ್ಫರು ಕೀಟನಾಶಕ ಸ್ವಲ್ಪ ನೀರಲ್ಲಿ ಹಾಕಿಬಿಡ್ತೀವಿ. ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ನೀರು ಬಿಡಬಾರದು. ಸೊ ಕಡಿಮೆ ನೀರಲ್ಲಿ ಬೆಳ್ಕೋಬೇಕು. ನೀವು ಬೇವಿನ ರಸವನ್ನು ಹೆಚ್ಚಾಗಿ ಬಳಸ್ತೀರಿ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಕೂಡ ಒಂದು ಅನುಸರಿಸ್ತೀರಿ? ಸ್ಟಾರ್ಟ್ ಮಾಡೋದು ಸಾವಯವ ಪದ್ಧತಿಯಲ್ಲಿ, ಹತೋಟಿಗೆ ಬರಲಿಲ್ಲ ಅಂತಂದ್ರೆ ನಾನು ಕೆಮಿಕಲ್ ಯೂಸ್ ಮಾಡಬೇಕಾಗತ್ತೆ. ಸಾವಯವ ಸ್ಟಾರ್ಟ್ ಮಾಡೋದು, ಅದ್ರ ಮೇಲೆ ಕಂಟಿನ್ಯೂ ಆದ್ರೆ ರೋಗ ಹತೋಟಿಯಲ್ಲಿದ್ರೆ ನನ್ನ ಖರ್ಚು ಕಡಿಮೆ ಆಗುತ್ತೆ. ರೈತರಿಗೆ ಖರ್ಚು ಕಡಿಮೆ ಮಾಡಿ ಬೆಳೆ ಚೆನ್ನಾಗಿ ಬೆಳೆಯೋದು ಕಲಿಬೇಕು. ಮಾರ್ಕೆಟ್ ಇಂದ ತಕ್ಷಣ ಸಿಗುತ್ತೆ ತಂದ್ಬಿಟ್ಟು ಹೊಡೆಯೋಣ, ಅದನ್ನೇ ಕಂಟ್ರೋಲ್ ಆಗುತ್ತೆ. ಸುಲಭ ವಿಧಾನ ಮಾಡ್ಕೊಳ್ತಾ ಹೋದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದ್ಮೇಲೆ ಮಾರ್ಕೆಟ್ ಪ್ರೈಸ್ ಏನಾದ್ರೂ ಕಡಿಮೆ ಬಿದ್ರೆ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಇದೆಲ್ಲ ನಮ್ಮ ರೈತರು ಮುಂಚೆಯಿಂದ ಅಳವಡಿಸಿಕೊಂಡು ಹೋದ್ರೆ ಖರ್ಚು ಕಡಿಮೆ ಆಗುತ್ತೆ. ಆದಷ್ಟು ಹೇಳಿದ ಪ್ರಕಾರ 10 ರೂಪಾಯಿ ಖರ್ಚು ಬರುವಲ್ಲಿ ಕೇವಲ 2 ರೂಪಾಯಿ ಖರ್ಚಿನಲ್ಲೇ ನೀವು ಮಾಡ್ತೀರಿ. ಈಗ ಈ ಬೆಳೆ ಮಾಡ್ತಾ ಇರುವಾಗ ಅದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ಕೊಡಬೇಕಾದಂತ ಫಲವತ್ತಾದಂತ ಗೊಬ್ಬರಗಳು ಅಥವಾ ಅದಕ್ಕೆ ಬೇಕಾಗಿರುವಂತಹ ನಿರ್ವಹಣೆ ಇದು ಬಹಳ ಹೆಚ್ಚು ಅಂತ ಅನಿಸ್ತದೆ ಬಾಕಿದಕ್ಕೆ ಹೋಲಿಸಿದಾಗ. ನಮ್ ಬೆಳೆ ಬೆಳಿಬೇಕಾದ್ರೆ ನಮ್ ಮಣ್ಣು ಚೆನ್ನಾಗಿರ್ಬೇಕು, ಮಣ್ಣಿನ ಗುಣ ಚೆನ್ನಾಗಿರ್ಬೇಕು. ನಾವು ಬೆಳೆಯದೆ ಮಣ್ಣಿನಲ್ಲಿ, ಸೊ ಮಣ್ಣಿನ ಗುಣ ಚೆನ್ನಾಗಿಟ್ಕೊಂಡ್ರೆ ಮಣ್ಣಿನ ಗುಣವನ್ನ ಹೇಗೆ ಚೆನ್ನಾಗಿ? ಸಾವಯವ ಗೊಬ್ಬರ ಜಾಸ್ತಿ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಬೇಸಿಗೆಯಲ್ಲಿ ಕೊಟ್ಟಿಗೆ ಗೊಬ್ಬರ, ನನ್ನ ಹತ್ರ ದನಗಳಿಲ್ಲ, ನಾನು ಹೊರಗಡೆಯಿಂದ ಖರೀದಿ ಮಾಡ್ತೀನಿ. ಸೊ ಊರಲ್ಲಿ ಯಾರ ಹತ್ರ ದನಗಳಿರುತ್ತೆ ಒಂದು 4-5 ತರಿಸ್ಬಿಟ್ಟು ಅದನ್ನ ಸಾವಯವ ಗೊಬ್ಬರ ಮಾಡ್ಕೋತೀನಿ. ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ತೀನಿ. ಸೊ ಅದನ್ನ ಉತ್ತಮ ಅಂತ ಅದು ಬಹಳ ಉತ್ತಮ. ನಮ್ ಮಣ್ಣಿಗೆ ಶಕ್ತಿ ಕೊಡುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ, pH ಲೆವೆಲ್ ಮೇಂಟೈನ್ ಆಗುತ್ತೆ, ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಮಣ್ಣಿನ ಗುಣಮಟ್ಟ ಚೆನ್ನಾಗಿಟ್ಟರೆ ಒಂದ್ ಚೀಲ ಸರ್ಕಾರಿ ಗೊಬ್ಬರ ಕೊಡೋದ್ ಬದಲು ಒಂದ್ 1/2 ಚೀಲ ಕೊಡಬೇಕಾಗತ್ತೆ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತಾ ಹೋದ್ರೆ. ಸೊ ಆದಷ್ಟು ನಾನು ಸರ್ಕಾರಿ ಗೊಬ್ಬರ ಕಡಿಮೆ ಯೂಸ್ ಮಾಡ್ತಾ ಕೊಟ್ಟಿಗೆ ಗೊಬ್ಬರ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಹಾಕ್ತಾ ಇರ್ತೇನೆ. ಸೊ ಅದನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ, ಮಣ್ಣಿನ ಗುಣಮಟ್ಟ ಚೆನ್ನಾಗಿ ಮಾಡ್ತೇನೆ. ಈರುಳ್ಳಿ ಬೆಳೆಗೆ ಬಹಳಷ್ಟು ಉಪಯುಕ್ತವಾಗಿ ಚೆನ್ನಾಗಿರುತ್ತೆ ಅಂತ. ಎಲ್ಲಾ ಬೆಳೆಗೂ ಉಪಯುಕ್ತವಾಗಿರುತ್ತೆ ಕೊಟ್ಟಿಗೆ ಗೊಬ್ಬರ. ಈಗ ನೀವು ಇಷ್ಟು ಪ್ರದೇಶದಲ್ಲಿ ಮಾಡ್ತೀರಿ, ಎಷ್ಟು ಕ್ವಿಂಟಾಲ್ ಈರುಳ್ಳಿಯನ್ನ ಬೆಳೆದಿದ್ದೀರಿ? ಹಾಗೆ ಒಂದೊಂದೇ ಎಕರೆಗೋ ಅಥವಾ ಒಂದು ಇದಕ್ಕೆ ಹೆಕ್ಟೇರಿಗೆ ಅಂತ? ಒಂದ್ ಎಕರೆಗೆ 100 ಕ್ವಿಂಟಲ್ ಬರುತ್ತೆ ಈರುಳ್ಳಿ. ಹೈಯೆಸ್ಟ್ ನಾನು 110 ತೆಗೆದಿದ್ದೀನಿ. ಸೊ ಆವರೇಜ್ ಬಂದ್ಬಿಟ್ರೆ 75-80 ಸಹಜವಾಗಿ ಬರಬೇಕು. ಚೆನ್ನಾಗಿ ರೋಗ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆದ್ರೆ ಈ ಪ್ರಕೃತಿ ವಿಕೋಪ ಆದ್ರೆ ಮಾತ್ರ ಕೆಲವೊಮ್ಮೆ ಕೈಗೊಡ್ತದೆ. ಮಳೆ ಬಂದ್ರೆ ಏನಿಲ್ಲ, ಈ ಪ್ರಕೃತಿ ವಿಕೋಪ ಅಂದ್ರೆ ಈ ಈರುಳ್ಳಿ ಬೆಳೆಗೆ ಯಾವ ರೀತಿಯ ಪ್ರಕೃತಿ ವಿಕೋಪಗಳಿಂದ ಹಾನಿ ಉಂಟಾಗ್ತದೆ? ಈರುಳ್ಳಿ ಬೆಳೆಯಲ್ಲಿ ಮಳೆ ಜಾಸ್ತಿ ಬಂದ್ರೆ ಕೊಳತ್ ಹೋಗುತ್ತೆ. ಆಮೇಲೆ ಇನ್ನೊಂದು ರೋಗ ಜಾಸ್ತಿ ಬರುತ್ತೆ, ಎಷ್ಟು ಕೀಟನಾಶಕ ಹೊಡೆದ್ರೂ ಕಂಟ್ರೋಲ್ ಆಗಲ್ಲ. ಮಳೆಗಾಲದಲ್ಲಿ ಬೆಳಿಬೇಕಂತ ವಿಧಾನವನ್ನು ಅಳಿಸ್ಕೊಂಡ್ರೆ ಇದು ಕಡಿಮೆ ಮಾಡಬಹುದು. ನೀರಿನ ಬಳಕೆ ಮಳೆಗಾಲದಲ್ಲಿ ತುಂಬಾ ಕಡಿಮೆ ಇರುತ್ತೆ. ನಾನು ಡ್ರಿಪ್ ಅನ್ನ ಅಳವಡಿಸ್ಕೊಂಡಿದ್ದೀನಿ, ಬಿಡ್ ನೀರು ಬಿಟ್ಬಿಟ್ಟು ಕೃಷಿ ಮಾಡಲ್ಲ ಜಾಸ್ತಿ. ಯಾಕಂದ್ರೆ ನಾನು ಜಾಸ್ತಿ ನೀರು ಬಿಟ್ಟು ನನ್ನ ಮಣ್ಣಿನ ಫಲವತ್ತತೆಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಮಣ್ಣನ್ನ ಸುಧಾರಿಸ್ಕೊಳ್ಳಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ 3-4 ವರ್ಷದಿಂದ. ಸೊ ಅದಕ್ಕೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತೀನಿ. ನೀರು ಕಡಿಮೆ ಆಗುತ್ತೆ, ಕಡಿಮೆ ಬಿಡೋದಾಗತ್ತೆ, ಆಮೇಲೆ ಈಸಿಯಾಗಿ ನೀರು ಬಿಡಬಹುದು. ಬೆಳೆಗೆ ನೀರನ್ನ ಕಂಟ್ರೋಲ್ ಮಾಡಬಹುದು, ಎಷ್ಟು ಬಿಡಬೇಕು, ಎಷ್ಟು ಮಾಯಿಶ್ಚರ್ ಮೇಂಟೈನ್ ಮಾಡಬಹುದು, ಅದನ್ನ ನಂಗೆ ಕಂಟ್ರೋಲ್ ಆಗುತ್ತೆ. ಈಗ ನೀವೊಂದು ಎಕರೆಗೆ ಒಂದು 80-110 ಕ್ವಿಂಟಲ್ ವರೆಗೆ ಬೆಳಿತೀರಿ ಅಂತ ಹೇಳಿದ್ರಿ, ಮಾರುಕಟ್ಟೆ ಹೇಗೆ ಇದಕ್ಕೆ? ಗುಲ್ಬರ್ಗದಲ್ಲಿ ಮಾರ್ತೀವಿ, ಆಮೇಲೆ ಬೆಂಗಳೂರು ಕಳಿಸ್ತೀವಿ, ಹೈದರಾಬಾದ್ ಕಳಿಸ್ತೀವಿ. ಮಾರ್ಕೆಟ್ ಸೀಸನ್ ವೈಸ್ ಕ್ರಾಪ್ ಇದು. ಸೀಸನ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಬಿತ್ತನೆ ಮಾಡ್ತೀವಿ. ಸೀಸನ್ ಇವಾಗ ನವೆಂಬರ್ ಡಿಸೆಂಬರ್ ಅಲ್ಲಿ ಒಳ್ಳೆ ರೇಟ್ ಬರುತ್ತೆ, ಆದ್ರೆ ನವೆಂಬರ್ ಅಲ್ಲಿ ಬರಬೇಕು ಆದ್ರೆ ನಾವು ಜೂನ್ ಅಲ್ಲಿ ಬಿತ್ತಬೇಕಾಗತ್ತೆ. ನಮ್ಮ ಹತ್ರ ಡೈರೆಕ್ಟ್ ಬಿತ್ತನೆ ಮಾಡೋದ್ ಮಷಿನ್ ತಂದಿದ್ದೀನಿ ಕಂಪ್ನಿ ಅಂತ. ಸೊ ನನಗೆ ಅದು ಡೈರೆಕ್ಟ್ ಆಗಿ ಬಿತ್ತನೆ ಮಾಡ್ಬಿಡ್ತೀನಿ. ನಾನು ಸೀಡ್ಲಿಂಗ್ಸ್ ಅಗಿಗಳನ್ನು ಸಸ್ಯಗಳನ್ನು ಮಾಡಿಕೊಂಡು ಲೇಬರ್ ಹಚ್ಚಿಬಿಟ್ಟು ಕೂಡ್ಸಲ್ಲ, ಡೈರೆಕ್ಟ್ ಬಿತ್ತಬಿಡ್ತೀನಿ. ಬಿತ್ತಿದ್ರೆ ಇಳುವರಿನು ಚೆನ್ನಾಗಿ ಬರುತ್ತೆ. ಆಮೇಲೆ ಡೈರೆಕ್ಟ್ ಬಿತ್ತಲಿಕ್ಕೆ ಆಗ್ತದೆ ನನಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ರೈತರು ಇದನ್ನ ಯೋಚನೆ ಮಾಡಬೇಕು, ನನಗೆ ಕಾಸ್ಟ್ ಕಡಿಮೆ ಮಾಡ್ಕೊಂಡ್ರೆ ರೇಟ್ ಕಡಿಮೆ ಬಂದ್ರೇನು ಪರವಾಗಿಲ್ಲ, ಸಹಜವಾಗಿ ನಡೆಯುತ್ತೆ. ಹವಾಗುಣ ಹೇಗಿರಬೇಕು? ಹವಾಗುಣ ಅಕ್ಟೋಬರ್ ಇಂದ ಏನ್ ಹವಾಗುಣ ತಂಪಾಗಿರುತ್ತಲ್ಲ ಅದು ಒಳ್ಳೆ 35 degrees ಟೆಂಪರೇಚರ್ ತನಕ ನಡೀತೆ. 25-36 degrees ಟೆಂಪರೇಚರ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಈಗ ಈರುಳ್ಳಿ ಬೆಳೆ ಒಮ್ಮೆ ಕಟಾವು ಆದ ಮೇಲೆ ಮುಂದೆ ತಕ್ಷಣದಲ್ಲೇ ಈರುಳ್ಳಿ ಬೆಳೆಯನ್ನೇ ಮಾಡ್ತೀರಾ ಅಲ್ಲ ಬೇರೆ ಏನಾದ್ರೂ ಉಪ ಬೆಳೆಗೆ ಹೋಗ್ತೀರಾ? ಉಪ ಬೆಳೆಗೆ ಹೋಗ್ತೀನಿ. ಒಂದ್ ಈರುಳ್ಳಿ ಕಟಾವ್ ಆದ್ಮೇಲೆ ಆ ಪ್ರದೇಶನ ಸ್ವಚ್ಛಗೊಳಿಸಿ ಇದು ಗೆಳೆಯದು ಹೊಡೆಸಿ ನಾವು ಬೇರೆ ಬೆಳೆಗೆ ಹೋಗ್ತೀನಿ. ಕಲ್ಲಂಗಡಿ ಹಾಕ್ತೀನಿ, ಆಮೇಲೆ ಸಿಹಿ ಮೆಕ್ಕೆಜೋಳ ಹಾಕ್ತೀನಿ ಅದರಲ್ಲೇ. ಈ ಸರಿ ಎಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದೀರಿ ನಿಮ್ಮ ಒಟ್ಟು ವ್ಯಾಪ್ತಿಯಲ್ಲಿ? ಈ ಸಲ ಮಳೆಗಾಲದಲ್ಲಿ ಬಿತ್ತಿರೋದು ತುಂಬಾ ಕಡಿಮೆ ಆಗಿದೆ. ಮಳೆಗಾಲದಲ್ಲಿ 1 acre ಬಿತ್ತಿದ್ದೆ, ಅದು 1 acreಯಲ್ಲಿ ಸುಮಾರು ಎಲ್ಲ ಮಳೆಗೆ ಬಂದ್ಬಿಟ್ಟು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿತ್ತು. ಅದರಲ್ಲಿ ಒಂದು 30 quintals ಬಂದಿದೆ 1 acreಯಲ್ಲಿ. ಯಾಕಂದ್ರೆ ಇವ್ರ ಡೈರೆಕ್ಟ್ ಬಿತ್ತಿರೋದೇ ಉಳ್ಕೊಂಡಿದೆ. ಆಮೇಲೆ ನಾನು ಸಸ್ಯಗಳಿಗೂ ಹಾಕಿದ್ದೆ. ಮಳೆ 100 quintals ವರೆಗೆ ಬರಬೇಕಂತ ಇದೆ. 100 quintals ಅಂತ ಬರಬೇಕಾಗಿತ್ತು. ಸೊ 30 quintals ಬಂದಿದೆ. ಬಟ್ ಆದ್ರೂ ಅದಕ್ಕೆ ಒಳ್ಳೆ ರೇಟ್ ಬಂದಿದೆ. 4000 ರೇಟ್ ಬಂದಿದೆ. ಮಳೆಗಾಲದಲ್ಲಿ ಬಿತ್ತಿರೋದು ಯಾರೂ ಸಕ್ಸಸ್ ಆಗಿಲ್ಲ. ಸೊ ನನ್ಗೆ ಒಂದು 30 quintals ಆದ್ರೂ ಬಂದಿದೆ ಅಂತ ಸ್ವಲ್ಪ ಖುಷಿ ಇರುತ್ತೆ. ಇತರ ಹಾಕಿದ್ದಕ್ಕೆ ಹೇಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ? ಎಕರೆಗೆ ಒಂದು ಇವಾಗ ನನ್ನ ಹತ್ರ 2.5 acres ನಮ್ಮ ಜಮೀನಲ್ಲಿ, ಒಂದು 5 acres ನಮ್ಮ ಲೀಸ್ಡ್ ಲ್ಯಾಂಡ್ ಅಲ್ಲಿ ಇದೆ. ಈಗ ಬೆಳೆ ಬೆಳೆದಿದ್ದೀರಿ? ಬೆಳೆ ಬೆಳಿ ಇನ್ನೂ ಒಂದ್ ತಿಂಗಳಲ್ಲಿ ನಾನು ಹಾರ್ವೆಸ್ಟ್ ಮಾಡಿ 20 days ಇದು ಮಾಡ್ತೀನಿ, ರಾಶಿ ಮಾಡ್ತೀನಿ. ರಾಶಿ ಮಾಡ್ತೀರಿ ಅಂದ್ರೆ ಈ ಈರುಳ್ಳಿ ಬೆಳೆ ಕೂಡ ಒಂದು ರೀತಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಅಂತೀರಾ? ಹೇಗೆ ಲಾಭದಾಯಕ ಬೆಳೆ ಇದೆ? ಬಟ್ ಆದ್ರೆ ನಮ್ಮ ರೈತರು ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂಡ್ಬಿಟ್ಟು ಬೆಳೆದ್ರೆ ಲಾಭದಾಯಕ ಇಲ್ಲ. ಕಡಿಮೆ ಖರ್ಚಿನಿಂದ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವಾಗ ನಮ್ಗೆ ಕಡಿಮೆ ಖರ್ಚು ಅಂತಂದ್ರೆ ನಮ್ಮ ರೈತರೆಲ್ಲ ಮಣ್ಣಿನ ಫಲವತ್ತತೆ ಜಾಸ್ತಿ ಇರಲ್ಲ. ಸೊ ಅದು ಖರ್ಚು ಮಾಡಬಾರದು ಅಂತಂದ್ರೆ ಎಲ್ಲ DAP ಆಯ್ತು ಯಾವ್ದು ಸರ್ಕಾರಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಸೊ ಬೆಳೆಯದೇನು ಹೋಗ್ಬಿಡತ್ತೆ. ಸೊ ಮೊದಲು ಅವರು ತಮ್ಮ ಮಣ್ಣಿನ ಫಲವತ್ತು ಜಾಸ್ತಿ ಮಾಡ್ಕೋಬೇಕು. ಇನ್ನೊಂದು ಈರುಳ್ಳಿ ಬಿತ್ತನೆ ಮಾಡೋದು, ಅದನ್ನ ಅಪ್ರೋಚ್ ಮಾಡಬೇಕು. ನೀವು ಯಂತ್ರಗಳನ್ನ ಬಳಸ್ತೀರಿ ಅಂತ, ಯಾವ್ದಕ್ಕೆಲ್ಲ ಬಳಸ್ಕೋತೀರಿ? ಎಲ್ಲದಕ್ಕೂ ಯಂತ್ರಗಳು ಇದೆ, ಬಳಸ್ತೀನಿ. ಬಿತ್ತನೆ ಮಾಡೋದಕ್ಕೂ ಯಂತ್ರ ಇದೆ ನನ್ನ ಹತ್ರ. ಆಮೇಲೆ ಕುಂಟಿ ಹೊಡೆಯೋದು, ನೇಗಿಲು ಹೊಡೆಯೋದು ಎಲ್ಲ ಯಂತ್ರದಲ್ಲೇ ಮಾಡ್ತೀನಿ. 2 ದನಗಳಿದೆ. ಸೊ ಅದನ್ನ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಈಗ ಅಂದ್ರೆ ಈರುಳ್ಳಿ ಬೆಳೆಯಲ್ಲಿ ನೀವೊಂದು ಒಂದು ಒಳ್ಳೆಯ ಒಂದು ಫಸಲನ್ನು ಪಡೆದು ಒಂದು ನೆಮ್ಮದಿಯಿಂದ ಇದ್ದೀರಿ ಅಂತ. ಈರುಳ್ಳಿ ಕಲ್ಲಂಗಡಿ ಅದು ಬೆಳೀತೀನಿ. ಕಲ್ಲಂಗಡಿ ಎಷ್ಟು ಪ್ರದೇಶದಲ್ಲಿದೆ? ಕಲ್ಲಂಗಡಿ 2 acres. ಇವಾಗ 27 days ಆಯ್ತು ಹಾಕ್ಬಿಟ್ಟು. ಎಷ್ಟು ದಿನ ಬೇಕು ಅದಕ್ಕೆ? ಅದು 55 days ಬೇಕು. ಸೊ ಕಲ್ಲಂಗಡಿ ಈರುಳ್ಳಿಕ್ಕಿಂತ ನನಗೆ ಇಷ್ಟವಾದ ಫಸಲು ಅಂತಂದ್ರೆ ಕಲ್ಲಂಗಡಿ. ಸೊ 4 ವರ್ಷದಿಂದ ಕಲ್ಲಂಗಡಿ ಮಾಡ್ತಾ ಇದ್ದೀನಿ. ನನ್ನ ಕೈ ಸೀಸನ್ ವೈಸ್ ಬೆಳೆ ಬೇಸಿಗೆ ಕಾಲದಲ್ಲಿ ಎಲ್ಲಾ ಬೆಳೆ ಆದ್ಮೇಲೆ ಅದೊಂದು 55 days ಬರುತ್ತೆ. ಆಮೇಲೆ ದುಡ್ಡು ಚೆನ್ನಾಗಿ ಕೊಡುತ್ತೆ. ಏನು ಯಾವ ತಳಿಯನ್ನ ಬಳಸ್ತೀರಿ ಅದಕ್ಕೆ? ಮೆಲೋಡಿ ಅಂತ ತಳಿ ಇದೆ, ಐಸ್ ಬಾಕ್ಸ್ ವೆರೈಟಿ ಅದು. ಸೊ ಮೇಲೆ ಡಾರ್ಕ್ ಗ್ರೀನ್ ಬರುತ್ತೆ, ಹಸಿರು ಡಾರ್ಕ್ ಐಸ್ ಬಾಕ್ಸ್ ವೆರೈಟಿ ಚೆನ್ನಾಗಿರುತ್ತೆ. ಎಕರೆಗೆ 26 tons ಬೆಳೆದಿದ್ದೀನಿ. ಮೇಲೆ ಹಸಿರು ಇರುತ್ತೆ, ಒಳಗೆ ಕೆಂಪು ಇರುತ್ತೆ. ಕೆಲವೊಮ್ಮೆ ಹಳದಿ ಬಣ್ಣದ್ದು ಕೂಡ ಬರ್ತಾ ಇಲ್ಲ ತಳಿ? ಬರುತ್ತೆ. ನಮ್ಮ ಹತ್ರ ಅಷ್ಟು ಮಾರ್ಕೆಟ್ ಇಲ್ಲ, ಜನರಿಗೆ ಅಷ್ಟು ಅದ್ರ ಬಗ್ಗೆ ಇನ್ನೂ ಜ್ಞಾನ ಇಲ್ಲ, ಒಲವು ಇಲ್ಲ. ಸೊ ಅದಕ್ಕೆ ನಾನು ಬೆಳೆಯೋದಕ್ಕೆ ಸ್ವಲ್ಪ ಹಿಂದೆ ಆಗ್ತಾ ಇದ್ದೀನಿ. ಇನ್ನು ಈ ಕಲ್ಲಂಗಡಿಯನ್ನ ನೀವು ಈ ತಳಿಯನ್ನ ಬೆಳಿತೀರಿ, ಮೆಲೋಡಿಯನ್ನ, ಅದು ಒಳ್ಳೆ ಮಾರುಕಟ್ಟೆಯಲ್ಲೆಲ್ಲ ವ್ಯಾಪಕವಾದ ಬೇಡಿಕೆ ಇದೆ? ತುಂಬಾ ಬೇಡಿಕೆ. ಈಗ ನೀವು 2.5 acres ಹಾಕಿದ್ದೀನಿ. 2 acres ನೀವು ಕಲ್ಲಂಗಡಿ ಹಾಕಿದಿರಲ್ಲ, ಅಲ್ಲಿ ಎಷ್ಟು ಬೆಳೆಯನ್ನ ನಿರೀಕ್ಷೆ ಮಾಡ್ತೀರಿ? ಸುಮಾರು ಒಂದು 50 tons ಬರಬೇಕು. ಹೇಗಿದೆ ರೇಟ್? ಹೇಗಿದೆ ರೇಟ್? ಇವಾಗ 8-9 rupees ನಡೀತಾ ಇದೆ. ನೀವು ರೈತರು ಕೊಡುವಾಗ 8-9 rupees ಇರುತ್ತದೆ? 8-9 rupees ಇರುತ್ತೆ. ಮಾರ್ಕೆಟ್ ಅಲ್ಲಿ ರೇಟ್ ಅಲ್ಲಿ 20 rupees ಕೆಜಿ ಸ್ಟ್ಯಾಂಡರ್ಡ್ ಇದೆ, ಬೆಂಚ್ ಮಾರ್ಕ್ ಪ್ರೈಸ್ ತರ ಇದೆ. ಲೋಕಲ್ ಮಾರ್ಕೆಟ್ ನಲ್ಲಿ ಕೊಡ್ತೀರಾ ಅಥವಾ ನೀವು ಹೊರಗೆ ಎಲ್ಲಾದ್ರೂ ಸಾಗಿಸ್ತೀರಾ? ಭಾಗವನ್ಸ್ ಬರ್ತಾರೆ, ಒಳ್ಳೆ ರೇಟ್ ಕಲ್ತ್ರೆ ಅವ್ರು ಕೊಟ್ಬಿಡ್ತೀವಿ, ಇಲ್ಲಾದ್ರೂ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾಡ್ಬಿಡ್ತೀವಿ. ಮತ್ತೆ ನೀವು ಹೇಳಿದ್ರಿ ಸತೀಶ್ ಅವರೇ, ಸಿಹಿ ಮೆಕ್ಕೆಜೋಳ ಕೂಡ ಬೆಳಿತೇನೆ, ಅದು ಹೇಗೆ ಬೆಳಿತೀರಿ ಸ್ವಲ್ಪ ಹೇಳ್ತೀರಾ? ಸಿಹಿ ಮೆಕ್ಕೆಜೋಳ ಏನಿದೆ ಕಲ್ಲಂಗಡಿ ಆದ್ಮೇಲೆ ಬೆಳಿತೀನಿ. ಓ, ಅಂದ್ರೆ ಒಂದು ಬೆಳೆ ಆದಾಗ ಮತ್ತೊಂದು ಬೆಳೆ. ಸೊ ನನ್ನ ಐಡಿಯಾ ಏನು ಅಂತಂದ್ರೆ 2-3 times ನನ್ಗೆ ದುಡ್ಡು ಬರಬೇಕು. ಇವಾಗ ನಾನು ಸ್ಯಾಲರಿಡ್ ಎಂಪ್ಲಾಯಿ ಇದ್ದೆ, ತಿಂಗಳಿಗೊಮ್ಮೆ ದುಡ್ಡು ಬರ್ತಾ ಇತ್ತು. ಒಂದ್ ತಿಂಗಳಲ್ಲಿ ದುಡ್ಡು ಬರ್ಲಿಲ್ಲ ಪರವಾಗಿಲ್ಲ, ಎರಡ್ ತಿಂಗಳು ಮೂರು ತಿಂಗಳಿಗೊಮ್ಮೆ ದುಡ್ಡು ಬರ್ಲಿ ಅಂತ. ಸೊ ಆತರ ನಾನು ಕ್ವಾರ್ಟರ್ಲಿ ದುಡ್ಡು ಬರಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಈ ಕಡಿಮೆ ಅವಧಿಯ ಬೆಳೆಗಳನ್ನೆಲ್ಲ ಕಡಿಮೆ ಅವಧಿ ಬೆಳೆಗಳು. ಮೆಕ್ಕೆಜೋಳದ ಅವಧಿ ಎಷ್ಟಿರ್ತದೆ? ಸೀ ಮೆಕ್ಕೆಜೋಳ 85 ದಿವಸದಲ್ಲಿ ನೀವು ಬೆಳಿಬಹುದು. ಎಂಬತ್ತೈದು ದಿವಸದಲ್ಲಿ 3 ತಿಂಗಳಲ್ಲಿ ಬೆಳೆ ಸಿಗುತ್ತೆ. ಇವಾಗ ನನ್ನ ಬೆಳೆ ಏಪ್ರಿಲ್ 17-18 ಖಾಲಿ ಆಗುತ್ತೆ. ಅದಾದ್ಮೇಲೆ ಸಿಹಿ ಮೆಕ್ಕೆಜೋಳ ನಾಟಿ ಮಾಡ್ತೇನೆ. ಸಿಹಿ ಮೆಕ್ಕೆಜೋಳ ನಾಟಿ ಮಾಡಿದ್ಮೇಲೆ 85 ದಿವಸದಲ್ಲಿ ಬರುತ್ತೆ. ಬೇಡಿಕೆ ಇದೆ ನಾ ಸಿಹಿ ಮೆಕ್ಕೆ? ಬೇಡಿಕೆ ಇದೆ, ಬೇಡಿಕೆ ಇದೆ. ಸ್ವಲ್ಪ June 6th-7th ಮಿರ್ಗ ಹೊಡುತ್ತಲ್ಲ, ಅದಾದ್ಮೇಲೆ ಮಳೆ ಬಂದು ಮಳೆ ಚೆನ್ನಾಗಿತ್ತು, ಟೆಂಪರೇಚರ್ ಡೌನ್ ಇತ್ತು, ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ಬೇಡಿಕೆ ಚೆನ್ನಾಗಿರುತ್ತೆ. ಈ ಸಿಹಿ ಮೆಕ್ಕೆಜೋಳಕ್ಕೆ ಹೇಗಿದೆ ರೇಟ್ ಎಲ್ಲ? ರೇಟ್ ಇದೆ, ಒಳ್ಳೆ ರೇಟ್. ನಂಗೆ 7 ರೂಪಾಯಿಗೆ ಒಂದು ಪೀಸ್ ತರ ಬಿದ್ದಿದೆ. ಅಂದ್ರೆ ಒಂದು ಚೀಲದಲ್ಲಿ ಒಂದು 80-90 ಕೂಡುತ್ತೆ ಸಿಹಿ ಮೆಕ್ಕೆಜೋಳ. 700 ರೂಪಾಯಿ ತನಕ ಮಾರಿದ್ದೀನಿ ನಾನು. ರೋಗ ಬಾಧೆ ಏನು ಇಲ್ಲ, ಅದಕ್ಕೆ ಒಂದು ಕೀಟ ಬರುತ್ತೆ, ಅಮೆರಿಕನ್ ಫಾಲ್ ಆರ್ಮಿ ವರ್ಮ್ ಅಂತ ಬರುತ್ತೆ, ಅದು ಒಂದೇ ಬರುತ್ತೆ. ಇದು ಸುಮಾರು 3-4 ವರ್ಷದಿಂದ ಅದು ತುಂಬಾ ಬರ್ತಾ ಇದೆ. ಸೊ ಅದೊಂದೇ ಬರುತ್ತೆ. ಕಮಲಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಬೇರೆ ಎಲ್ಲಿ ಆದ್ರೂ ಸಿಹಿ ಮೆಕ್ಕೆಜೋಳ ಎಷ್ಟು ಬೆಳೀತೀರಾ ಹೇಗೆ ಅಂತ? ತುಂಬಾ ಕಡಿಮೆ ಜನ ಇದಾರೆ, ನಾನೊಬ್ನೇ ಬೆಳೀತಾ ಇದ್ದೀನಿ. ಆಮೇಲೆ ಇನ್ನೊಬ್ರು ಒಂದಿಬ್ರು ಕೇಳಿದ್ದೆ ಅಷ್ಟೇ. ಬೇಡಿಕೆನೂ ಹೆಚ್ಚಿರ್ತದೆ ಅಂತ? ಬೇಡಿಕೆನೂ ಹೆಚ್ಚಿಗೆ ಇಲ್ಲ, ಹೊರಗಡೆಯಿಂದ ತುಂಬಾ ಬರುತ್ತೆ. ಏನಾದ್ರು ತಳಿ ಇದೆ ವಿಶೇಷವಾದಂತ ತಳಿ ಅಂತ ಮೆಕ್ಕೆಜೋಳಕ್ಕೆ? ವಿಶೇಷವಾದ ತಳಿ ಇದೆ, F1 ಸೀಡ್ಸ್ ಇದೆ, ಹೈಬ್ರಿಡ್ ಸೀಡ್ ಇದೆ. ಸ್ಥಳೀಯವಾಗಿ ಸಿಗ್ತದೆ ಅಲ್ಲ ಬೇರೆ? ಸ್ಥಳೀಯವಾಗಿ ಸಿಗುತ್ತೆ, ಸ್ವಲ್ಪ ವೆರೈಟಿ ಸಿಗಲ್ಲ. ಸೊ ಅದಕ್ಕೆ ನಾನು ಬಿಜಾಪುರ ಆ ಕಡೆಯಿಂದ ತರಿಸ್ತೇನೆ. ಈಗ ನೀವು ಹೇಳಿದ್ರೆ ಸಿಹಿ ಮೆಕ್ಕೆ ಜೋಳವನ್ನ ನಾನು ಮಾಡ್ತಾ ಇದ್ದೇನೆ ಅಂತ, ಈಗ ಬೇರೆ ರೈತರು ಕೂಡ ಮಾಡಬೇಕಾದ್ರೆ ಅವ್ರಿಗೆ ಏನ್ ಹೇಳ್ತೀರಿ, ಯಾವ ರೀತಿ ಅದು ಲಾಭದಾಯಕನ ಮತ್ತೆ ಇಲ್ಲಿ ಬೆಳಿಲಿಕ್ಕೆ ಹವಾಗುಣ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಿ? ರೈತರು ತುಂಬಾ ಜನ ರೈತರು ಕಾಲ್ ಮಾಡ್ತಾರೆ, ಕೇಳ್ತಾರೆ, ಬೆಳೆಯೋ ವಿಧಾನ ಹೇಳ್ತೀನಿ, ಏನ್ ಗೊಬ್ಬರ ಹಾಕ್ಬೇಕು. ನಾನು ಜಾಸ್ತಿ ಜನ ರೈತರಿಗೆ ಒಂದು ಹೇಳ್ತೀನಿ ಅಂತ, ಫಸ್ಟ್ ನಿನ್ ಅವರು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಮಣ್ಣಿನ ಗುಣವನ್ನು ತಿಳ್ಕೊಬೇಕು. ನಿಮ್ ಮಣ್ಣಿನ ಗುಣ ಏನಿದೆ ಅಂತ ತಿಳ್ಕೊಳ್ದ್ರೆ ನಿಮ್ಗೆ ಬೇಸಾಯ ಮಾಡ ಯಾವುದೇ ಬೆಳೆ ಮಾಡಬೇಕಾದ್ರೂ ಅದು ಬಹಳ ಮುಖ್ಯ, ಬಹಳ ಮುಖ್ಯ. ವರ್ಷಕ್ಕೆ ಎಲ್ಲಾ ಬೆಳೆ ಮಾಡೋದ್ ಬೇಕಾಗಿಲ್ಲ, ವರ್ಷಕ್ಕೆ ಒಂದ್ಸಲ ಬೇಸಿಗೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೀವು ಸಾಯಿಲ್ ಟೆಸ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಇಡೀ ವರ್ಷ ಆ ಭೂಮಿಗೆ ಏನ್ ಕೊಡಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದಾನು ನನ್ನ ಖರ್ಚು ಕಡಿಮೆ ಆಗುತ್ತೆ. ಈಗ ಸತೀಶ್ ಅವರೇ, ನೀವು ಬಹಳ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತವರು ಈಗ ಕೃಷಿಗೆ ಬಂದಿದ್ದೀರಿ. ಈ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೃಷಿಕರಿಗೆ ಸಾಕಷ್ಟು ತಾಂತ್ರಿಕತೆಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ತುಂಬಾ ನೆರವನ್ನ ಕೊಡ್ತಾ ಇದೆ. ನೀವು ಅಂತ ನೆರವನ್ನ ಪಡೆದಿದ್ದೀರಾ? ನಾನು ಇಲ್ಲಿ ತನಕ ಜಾಸ್ತಿ ನೆರವೇನ್ ಪಡ್ಲಿಲ್ಲ. ನಾನು ಬರೀ ಒಂದು ಡ್ರಿಪ್ ಇರಿಗೇಷನ್ ಹಾಕೊಂಡ್ಬಿಟ್ಟಿದ್ದೀನಿ, ಅದು ಹಾರ್ಟಿಕಲ್ಚರ್ ಆಫೀಸ್ ಇಂದ. ಅದು ಸರ್ಕಾರದ ಸೌಲಭ್ಯಗಳೆಲ್ಲ ಬಹಳ ಉತ್ತಮ ಅಂತ ಅನಿಸ್ತದ ನಿಮಗೆ? ರೈತರಿಗೆ ಉತ್ತಮ ಇದೆ, ಅದು ಪೇಪರ್ ಅಲ್ಲಿ ಇದೆ, ಅದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಬಟ್ ಆದ್ರೆ ರೈತರ ಕೈಗೆ ಸಿಗಲ್ಲ. ಯಾಕೆ ರೈತರಿಗೆ ಅಷ್ಟು ಜಾಗೃತಿ ಇಲ್ಲ ಅಂತ ಹೇಳ್ತೀರಾ? ರೈತರಿಗೂ ಜಾಗೃತ ಇದೆ, ಬಟ್ ರೈತರಿಗೆ ಈ ಸರ್ಕಾರಿ ಆಫೀಸರ್ ಹಿಂದೆ ಓಡಾಡಕ್ಕೆ ಟೈಮ್ ಇಲ್ಲ. ರೈತರಿಗೆ ಕೀಳಿಂದ ನೋಡ್ತಾರೆ, ರೈತರ ಮನೆ ಬಾಗಿಲಿಗೆ ಆ ಸೇವೆಗಳೆಲ್ಲ ವಿಸ್ತರಣೆ ಆಗಬೇಕು. ರೈತರಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಂದೆಲ್ಲ ಕೆಲವು ನೆರವುಗಳು ಕೂಡ ಸಿಗ್ತಾ ಇದೆ ಅಲ್ಲ, ಬೆಳೆ ಹಾನಿ ಆದ್ರೆ ಅಥವಾ ಅದಕ್ಕೆ ವಿಮೆ ಮಾಡಿಸಿಕೊಂಡ್ರೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಲ್ಲ? ಸೌಲಭ್ಯಗಳಿಗೆ ಅದೇ ಇನ್ನು ಎಲ್ಲಾ ಪೇಪರ್ ಅಲ್ಲಿ ಇದೆ. ತುಂಬಾ ಜನ ರೈತರು ಇದಾರೆ ನಮ್ಮ ಊರಲ್ಲಿ, ನಾನು ಕೇಳ್ತೇನೆ ನೀವು ವಿಮೆ ಮಾಡಿಸ್ಕೊಂಡು ನೇರ ಖಾತೆಗೆ ಬಂದ್ಬಿಡ್ತದೆ ಅಂತ ಇದೆ ಅಲ್ಲ? ನೇರ ಖಾತೆಗೆ ಬಂದ್ಬಿಡುತ್ತೆ, ಬಟ್ ಆ ಪ್ರೊಸೀಜರ್ ಪಾಲಿಸಬೇಕು ಅಂತಂದ್ರೆ ರೈತರಿಗೆ ಟೈಮ್ ಇಲ್ಲ, ಹೊಲದಲ್ಲೇ ದುಡಿಯಕ್ಕೆ ಟೈಮ್ ಇರಲ್ಲ. ಈಗ ನೀವು ಇಂಜಿನಿಯರ್ಗೆ ಗುಡ್ ಬೈ ಹೇಳಿ ರೈತನಾಗಿದ್ದೀರಲ್ಲ, ಏನ್ ಅನಿಸ್ತಾ ಇದೆ? ಇವಾಗ ಚೆನ್ನಾಗಿದೆ, ಫಿಸಿಕಲಿ ಫಿಟ್ ಇದ್ದೀನಿ, ಹೊಲದಲ್ಲಿ ಕೆಲಸ ಮಾಡ್ತೀನಿ, ಸಹಜ ಬದುಕಿದೆ, ಊಟ ಚೆನ್ನಾಗೋಗುತ್ತೆ, ನಿದ್ರೆ ಚೆನ್ನಾಗೋಗುತ್ತೆ, ಎಲ್ಲಾ ಚೆನ್ನಾಗಿದೆ. ಸೊ ಅದಕ್ಕೆ ಆರಾಮಾಗಿದ್ದೀನಿ. ಆದ್ರೆ ನಮ್ಮ ಕಲಿತ ಯುವಕರೆಲ್ಲ ಕೃಷಿ ಭೂಮಿ ಇದ್ರು ಕೂಡ ಪಾಳು ಬಿಡ್ತಾ ಇದ್ದಾರೆ ಸತೀಶ್ ಅವರೇ. ಹಿರಿಯರದ್ದು ಆ ಜಮೀನುಗಳಿದ್ರು ಕೂಡ ಕೃಷಿ ಮಾಡುದಿಲ್ಲ, ಪಾಳು ಬಿಡ್ತಾ ಇದ್ದಾರೆ. ನೀರಾವರಿ ಸೌಲಭ್ಯ ಇದ್ರು ಅದನ್ನು ಬಳಸುವುದಿಲ್ಲ. ಅವರು ಕೇವಲ ಸಣ್ಣ ಸಂಬಳಕ್ಕಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಗಿ ವಾಸಿಸಬೇಕು, ಜೀವನ ಮಾಡಬೇಕು. ನೀವೆಲ್ಲ ಅಮೆರಿಕ ದುಬೈ ಅಂತ ಬಿಟ್ಟು ಹೊಳಕುಂದಕ್ಕೆ ಬಂದು ಜೀವನ ಮಾಡ್ತಾ ಇದ್ದೀರಿ, ಬಹಳ ವಿಶೇಷ. ಅವ್ರಿಗೆ ಏನ್ ಹೇಳ್ತೀರಿ? ಇವಾಗ ನಾನೊಂದು ಕಂಡೀಷನ್ ಇತ್ತು, ನಾನು ಬಿಟ್ಟು ಬಂದೆ. ಬೇರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಯಾವುದೇ ತರ ಪ್ರೈವೇಟ್ ಜಾಬ್ ಗೌರ್ಮೆಂಟ್ ಜಾಬ್ ಇರ್ತಾರೆ ಅವ್ರ ಹತ್ರ ಹೊಲ ಇದ್ರೆ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಬಂದ್ಮೇಲೆ ನಿಂಬೆಹಣ್ಣು ಹಾಕಿದ್ದೀನಿ, ಒಂದು ಎಕರೆಯಲ್ಲಿ ನಿಂಬೆಹಣ್ಣು ಇದೆ, ಇನ್ನೊಂದು ಎಕರೆಯಲ್ಲಿ ನನ್ನ ಹತ್ರ ನಾಗ್ಪುರ್ ಸಂತ್ರ ಇದೆ. ಓಹೋ. ಸೊ ಇವಾಗ ನಿಂಬೆಹಣ್ಣು ಹಚ್ಚಿಬಿಟ್ಟು 3 ವರ್ಷ ಆಗಿದೆ ಕಾಗ್ಜಿ ನಿಂಬು ಅಂತ, ಅದು 4ನೇ ವರ್ಷದಿಂದ ಇಳುವರಿ ಕೊಡುತ್ತೆ. ಚೆನ್ನಾಗಿದೆ ಬೆಳೆ. ಇವಾಗ ಖರ್ಚು ವೆಚ್ಚ ಏನಷ್ಟು ಇರುವುದಿಲ್ಲ, ಅದರಲ್ಲಿ ಏನೂ ಖರ್ಚಿಲ್ಲ. ಅದರಲ್ಲಿ ನಾನು ಆ ನಿಂಬೆ ಸಸಿಗಳನ್ನು ಇಂಡಿ ತಾಲೂಕಿಂದ ಒಂದು ಸುಭಾಷ್ ಪಾಳೇಕರ್ ಅವರು ಶಿಷ್ಯ ಇದ್ದಾರೆ ಶೂನ್ಯ ಕೃಷಿಯ ಬಗ್ಗೆ, ಅವ್ರ ರಾಜಶೇಖರ್ ನಿಂಬರ್ಗಿ ಅಂತ, ಅವ್ರು ಮಾತ್ರ 25 ರೂಪಾಯಿಗೆ ಒಂದು ನಿಂಬೆ ಹಣ್ಣಿನ ಸಸಿಗಳು ಕೊಟ್ಟಿದ್ದಾರೆ. ನಾನು ಇಲ್ಲಿ ಹಾರ್ಟಿಕಲ್ಚರ್ ಆಫೀಸ್ ಅಲ್ಲಿ ಸುತ್ತಾಡಿದ್ದೆ 200 ರೂಪಾಯಿಗೆ ಒಂದು ಕೇಳಿದ್ರು. ಹಾರ್ಟಿಕಲ್ಚರ್ ಅವ್ರು ಯಾವಾಗ್ಲೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ, 25 ರೂಪಾಯಿಗೆ ಒಂದು ಕೊಡ್ತಾರೆ. ಗಾತ್ರದಲ್ಲಿ ಸಣ್ಣದಿದೆ, ದೊಡ್ಡದಿರುತ್ತೆ, ದೊಡ್ಡದೇ. ಅವರು ಒಂದ್ ವರ್ಷದ ಸಸ್ಯ ಇರುತ್ತೆ, 2 ವರ್ಷ ಸಸ್ಯ ಇರುತ್ತೆ, 3 ವರ್ಷ ಸಸಿಗಳು ಇರುತ್ತೆ. ಈಗ ಸತೀಶ್ ಅವರು ಸಂತ್ರನ ಕೂಡ ಹಚ್ಚಿದ್ದೇನೆ ಅಂತ, ಸಂತ್ರನು ಹೋದ ವರ್ಷ ಹಾಕಿದ್ದೀನಿ. ಹೇಳೋದೇನು ಅಂತಂದ್ರೆ, ಈ ತರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಹೊಲ ಎಲ್ಲ ಪಾಲ ಹಾಕೋದು ಅದು ಮಾಡಿರ್ತಾರಲ್ಲ. ಸೊ ಈ ತರ ನಮ್ಮ ಹತ್ರ ನೀರ್ ಬಿಡದೇ ಇದ್ರು ಬೆಳೆಯುವಂತ ಗಿಡಗಳನ್ನು ನಾಟಿ ಮಾಡಿಕೊಂಡು ಆರಾಮಾಗಿರ್ಬೋದು. ಎಷ್ಟು ಪ್ರದೇಶದಲ್ಲಿ ಹಚ್ಚಿದಿರಿ? ಒಂದೊಂದು ಎಕರೆಯಲ್ಲಿದೆ. ಈಗ ಕಿತ್ತಳೆ ಹಣ್ಣಿನದ್ದು ನೀವು ಬೆಳೆ ಬೆಳಿಬೇಕಾದ್ರೆ ಸ್ವಲ್ಪ ತಂಪು ಪ್ರದೇಶ ಅಂತ, ನಮ್ದು ಉಷ್ಣ ಹೆಚ್ಚಿರುವಂತ ಪ್ರದೇಶ, ಹೇಗೆ ಅದನ್ನು ಹವಾಗುಣವನ್ನು ಕಾಪಾಡಿಕೊಂಡು ಬೆಳೆ ಬೆಳೆಯುದು? ಕಪ್ಪು ಮಣ್ಣಲ್ಲಿ ನಮ್ ಭಾಗದಲ್ಲಿ ಸಿಟ್ರಸ್ ಫ್ರೂಟ್ಸ್ ಬೆಳೆಯಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಓಹೋ. ಸೊ ಅದಕ್ಕೆ ಜಾಸ್ತಿ ಮಳೆನೂ ಬೇಕಾಗಲ್ಲ, ತುಂಬಾ ಕಡಿಮೆ ಮಳೆನೂ ಇರಲ್ಲ. ಸೊ ಡೀಸೆಂಟ್ ಆಗಿ ಮಳೆ ಇರ್ತದೆ, 600-700 mm. ಸತೀಶ್ ಅವ್ರೆ, ಅದು ಈಗ ಆ ಬೆಳೆ ಹಣ್ಣುಗಳು ಹೇಗಿರ್ತವೆ? ಸೈಜ್ ನಲ್ಲಿ ಸಣ್ಣದಿರ್ತಾವ ದೊಡ್ಡದಿರ್ತಾವ? ಅಲ್ಲ ಬಾಕಿದ್ದ ಈ ತಂಪು ಪ್ರದೇಶದಲ್ಲಿ ಬೆಳೆಯುದು, ಈಗ ನಾವು ಮಡಿಕೇರಿ ಕೊಡಗು ಅಥವಾ ನಾರ್ತ್ ಇಂಡಿಯಾ ಎಲ್ಲ ಬರ್ತದೆ, ಅಲ್ಲಿ ಇರುವ ಸಂತ್ರಕ್ಕೂ ನಮ್ಮ ಸಂತ್ರಕ್ಕೂ ವ್ಯತ್ಯಾಸ ಹೇಗಿರ್ತದೆ? ಅದು ವ್ಯತ್ಯಾಸ ನಾನು ಬಂದ್ಮೇಲೆ ನೋಡ್ಬೋದು. ಇವಾಗ ನಾನು ಯಾವಾಗ ಬರ್ತಲ್ಲಿ ಯಾರು, ಅದು ಇನ್ನೊಂದು 3 ವರ್ಷ ಆಗುತ್ತೆ. ನಿಂಬೆ ಹಣ್ಣು ನಂತರ ನಮ್ಮ ಹತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದು ಸಿಟ್ರಸ್, ಸಂತ್ರನು ಸಿಟ್ರಸ್ ಆಗಿರುತ್ತಲ್ಲ. ಸೊ ಅದಕ್ಕೆ ನಾನು ಅನ್ಕೊಂಡೆ ಬೆಳಿಬಹುದು ಅಂತ ಟೆಸ್ಟಿಂಗ್ ಅಲ್ಲಿ ಮಾಡಿ. ನಿಮ್ಮ ಹೊಳ್ಕುಂದ ಕೃಷಿ ಭೂಮಿ ಅಂತ ಹೇಳಿದ್ರೆ ಅದು ವಿವಿಧ ಕೃಷಿಗಳನ್ನು ಹೊಂದಿರತಕ್ಕಂತ. ಇವಾಗ ನಾನು ಈರುಳ್ಳಿ ಅದೆಲ್ಲ ಬೆಳೆಯೋದು ಅದು ಆ ನಿಂಬೆ ಹಣ್ಣ ಜಾಗದಲ್ಲೇ ಬೆಳಿತೀನಿ, ಇಂಟರ್ ಕ್ರಾಪ್ ಇದೆ. ಇಂಟರ್ ಕ್ರಾಪ್ ಎಡೆ ಬೆಳೆ. ಸೊ 3 ವರ್ಷ ಅಲ್ಲಿ 2 ಬೆಳೆ ಈರುಳ್ಳಿ ತೆಗೆದಿನಿ, 1 ಬೆಳೆ ತೊಗರಿ ತೆಗೆದಿದ್ದೀನಿ. ಅಂದ್ರೆ ಮಿಶ್ರ ಬೆಳೆಯಲ್ಲಿ ನೀವು ಬಹಳ ಚೆನ್ನಾಗಿ ಇದು ಫಸಲನ್ನ ತಗೊಂಡು ಯೋಜನವಾಗಿ ಆರ್ಥಿಕವಾಗಿ ಕೂಡ ಸದೃಢತೆಯನ್ನು ಪಡೀಲಿಕ್ಕೆ ಆಗಿದೆ. ನನ್ನ ಹೊಲದಲ್ಲಿ ಎವ್ರಿ ಇಂಚ್ ಮಣ್ಣು ನಾನು ಯೂಸ್ ಮಾಡ್ತೀನಿ. ಈಗ ಇಂಜಿನಿಯರ್ ಆಗಿದ್ದಾಗ ಕೈ ತುಂಬಾ ಸಂಬಳ ಬರ್ತಾ ಇತ್ತು, ಈಗ ಕೃಷಿ ಮಾಡಿದಾಗ್ಲೂ ಅಷ್ಟೇ ಬರ್ತದ ಹೇಗೆ? ಕೃಷಿ ಮಾಡಿದಾಗ ಅಷ್ಟು ಬರಲ್ಲ, ಬಟ್ ಆದ್ರೆ ನಾನು ಪ್ಲಾನ್ ಮಾಡಿಕೊಂಡು ನಾನು ಕೃಷಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ನನ್ನ ಹತ್ರ ರಿಸೋರ್ಸಸ್ ಇದೆ, ಆ ರಿಸೋರ್ಸ್ ನ ಹೇಗೆ ಯುಟಿಲೈಸ್ ಮಾಡಬೇಕು, ಹೇಗೆ ಕನ್ವರ್ಟ್ ಮಾಡೋಕೆ ಮಾಡ್ತಾ ಇರ್ತೀನಿ. ಬಟ್ ನನ್ನ ಲೈಫ್ ಸ್ಟೈಲ್ ಕಡಿಮೆ ಆಗುತ್ತೆ. ಸೊ ಅದನ್ನ ನನ್ನ ಹೆಲ್ತ್ ಇಂಪಾರ್ಟ್ ಚೆನ್ನಾಗಿದೆ. ಸೊ ಅದು ಒಂದು ಬೆನಿಫಿಟ್ ನನಗೆ. ಅಲ್ಲಿ ಪ್ರದೇಶಗಳಿಗಿಂತ ಗ್ರಾಮೀಣ ಬದುಕಿನಲ್ಲಿ ಒಂದು ಜೀವನ ಮಾಡಲಿಕ್ಕೆ ಮತ್ತೆ ಇಡೀ ಕುಟುಂಬದವರ ಜೊತೆ ಇದ್ದುಕೊಂಡು ಕೃಷಿ ಮಾಡುವಂತಹ ಸಂತಸ ಅಲ್ವಾ? ಸಂತಸ ಅಂದ್ರೆ ಇದು ಕೂಡ ಒಂದು ಒಂದು ರೀತಿಯಲ್ಲಿ ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೃಷಿ ಭೂಮಿ ಇದ್ರೂ ಕೂಡ ಕೃಷಿ ಮಾಡದೆ ಪಾಳು ಬಿಟ್ಟು ಎಲ್ಲೋ ನಗರದಲ್ಲಿ ಯಾರೋ ಕೊಡುವ ಸಂಬಳಕ್ಕೆ ಕೈ ಚಾಚಿಕೊಂಡಿರುವುದಕ್ಕಿಂತ ತಾನೇ ಬೆಳೆ ಬೆಳೆದು ಒಂದು ಪ್ರಕೃತಿ ಸಹಜವಾದಂತಹ ಬದುಕನ್ನ ಮಾಡಿ ಕೈ ತುಂಬಾ ಹಣ ಪಡೆಯುವಂತಹ ಒಂದು ಅವಕಾಶ ಕೂಡ. ಈಗ ನಮ್ಮ ಕೃಷಿಕರು ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಯಾವ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬೇಕು ಹೇಳ್ತೀರಾ? ನಿಮ್ಮ ನಂಬರ್? 7760925925. 7760925925 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ಮಿಶ್ರ ಬೆಳೆಯ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಾರ್ವಜನಿಕರು ರೈತರು ಪಡ್ಕೊಳ್ಬಹುದು ಅಲ್ವಾ? ತುಂಬಾ ಧನ್ಯವಾದ ಸತೀಶ್ ಕುಮಾರ್ ಹುಡುಗಿಯವರು ಇಷ್ಟೊತ್ತು ತನಕ ಮಾತಾಡೋದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತು ಕಮಲಾಪುರ ತಾಲೂಕಿನ ಹೋಳಕುಂದ ಗ್ರಾಮದ ಪ್ರಗತಿಪರ ರೈತರಾದ ಸತೀಶ್ ಕುಮಾರ್ ಹುಡುಗಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಈಗ ಬೀಳಗಿಯ ಬಸವರಾಜ್ ಎಂ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ.